ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಬಸಪ್ಪ ಗುಳ್ಳಪ್ಪ ಗೊಳ್ಳ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಿಗಿ. ಕೇಳುಗರೆ, ಈಗ ನಮ್ಮ ಜೊತೆಯಲ್ಲಿ ಡಾಕ್ಟರ್ ಬಸಪ್ಪ ಗುಳಪ್ಗೋಳ್ ಅವರಿದ್ದಾರೆ. ಇವರು ಹೊನ್ನಾವರದಲ್ಲಿ ಪಶು ಆಸ್ಪತ್ರೆಯಲ್ಲಿ ಮುಖ್ಯ ಪಶು ವೈದ್ಯಾಧಿಕಾರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಹುಚ್ಚುನಾಯಿ ರೋಗ, ಈ ರೋಗ ಅಂದರೆ ರೆಬಿಸ್ ಅಂತೇಳಿ ಅಂತೀವಿ, ಬಹಳ ಡೇಂಜರಸ್ ರೋಗ ಅಂತೇಳಿ ಅಂತಾರೆ. ಇದು ನಾಯಿ ಕಚ್ಚಿದ ಎಲ್ಲ ಪ್ರಾಣಿಗಳಿಗೂ ಹರಡುವಂಥದ್ದು, ಇದು ಮನುಷ್ಯರಿಗೂ ಕೂಡ. ಹಾಗಾಗಿ ಈ ಹುಚ್ಚುನಾಯಿ ರೋಗ ಅಂದರೆ ಏನು, ಮತ್ತು ಅದು ಹೇಗೆ ಹರಡುತ್ತೆ, ನಿಯಂತ್ರಣ ಹೇಗೆ, ಮತ್ತು ಈ ಪಶು ಸಾಕಾಣಿಕೆ ಮಾಡುವಂಥವ್ರು ವಹಿಸಬೇಕಾದಂಥ ಕಾಳಜಿ ಎಲ್ಲೆಲ್ಲಿ ಮತ್ತು ಹೇಗೆ, ಒಂದೊಳ್ಳೆ ಆ ರೀತಿ ನಾಯಿ ಗೊತ್ತಾಯಿತು ಹುಚ್ಚಿಡ್ದಿದೆ ಅಂತೇಳಿ ಅಂದರೆ ಅದನ್ನು ಕೂಡ ಹೇಗೆ ನಿರ್ವಹಿಸಬೇಕು ಅನ್ನೋಂಥ ನಿಟ್ಟಿನೊಳಗೆ ಅನೇಕ ಮಾಹಿತಿಯನ್ನು ಹಂಚಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್. ನಮಸ್ಕಾರ, ನಾನು ಡಾಕ್ಟರ್ ಬಸಪ್ಪ ಗುಳಪ್ಗೋಳ್ ಅಂತೇಳಿ, ಮುಖ್ಯ ಪಶು ವೈದ್ಯಾಧಿಕಾರಿಯಾಗಿ ಹೊನ್ನಾವರ ತಾಲೂಕಿನ ಪಶು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು ಹೊನ್ನಾವರ ತಾಲೂಕಲ್ಲಿ 21 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ ಇಲ್ಲಿ. ಈಗ ತಾವು ಹೇಳಿದಾಗೆ ಹುಚ್ಚು ನಾಯಿ ರೋಗ ಅಥವಾ ರೇಬಿಸ್ ಅನ್ನೋದು ಬಹಳ ಮುಖ್ಯವಾಗಿ ಬಿಟ್ಟಿದೆ ಈಗ. ಆದ್ದರಿಂದ ಸರ್ಕಾರ ಮಟ್ಟದಲ್ಲಿ ಅಥವಾ ದೇಶದ ಮಟ್ಟದಲ್ಲಿ ದಿನಾಂಕ 15 ಈ ತಿಂಗಳು ಸೆಪ್ಟೆಂಬರ್ 15 30 ತಾರೀಕುವರೆಗೆ ವಿಶ್ವ ರೇಬಿಸ್ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ನಾವು ಎಲ್ಲ ಬೀದಿ ನಾಯಿಗಳಿಗೆ ಹಾಗೂ ಸಾಕು ನಾಯಿಗಳಿಗೆ ರೋಗ ನಿರೋಧಕ ಲಸಿಕೆಯನ್ನು ಎಲ್ಲ ಉಚಿತವಾಗಿ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಸ್ಥೆಗಳಲ್ಲಿ ಕೊಡ್ತಾ ಇದ್ದೀವಿ. ತಾವು ಕೇಳಿದ ಹಾಗೆ ರೇಬಿಸ್ ಅಂದರೆ ಏನು, ಇದು ಹೇಗೆ ಬರ್ತದೆ ಅಂದರೆ, ರೇಬಿಸ್ ಅನ್ನು ಏನಾಗ್ತು, ಮೊದಲನ್ನ ರೇಬಿಸ್ ಅದಕ್ಕೆ ವ್ಯಾಕ್ಸಿನ್ ಕಂಡುಹಿಡಿದವರು ಯಾರು, ನಮ್ಮಲ್ಲಿ ಒಬ್ಬ ಫ್ರಾನ್ಸ್ ದೇಶದ ಲೂಯಿ ಫಾಶರ್ ಅನ್ನೋನು 1885 ಸೆಪ್ಟೆಂಬರ್ ತಿಂಗಳಲ್ಲಿ ಅವನು ಮರಣ ಹೊಂದಿದ್ದಂತೆ ಆ ತಿಂಗಳಲ್ಲಿ ಅವನು ಔಷಧಿ ಕಂಡುಹಿಡಿದ ಇದಕ್ಕೆ ಲಸಿಕೆಯನ್ನು. ಅವನಿಗೋಸ್ಕರವಾಗಿ ಸೆಪ್ಟೆಂಬರ್ 28 ವಿಶ್ವ ರೇಬಿಸ್ ದಿನಾಚರಣೆಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಈ ತಿಂಗಳಲ್ಲಿ ಸೆಪ್ಟೆಂಬರ್ 28 ವಿಶ್ವ ರೇಬಿಸ್ ದಿನಾಚರಣೆ ಆಚರಣೆ ಮಾಡುವ ಅಂಗವಾಗಿ ನಮ್ಮ ಇರುವ ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಹಾಗೆ ಇತರ ಸಂಸ್ಥೆಗಳಲ್ಲಿ ಉಚಿತವಾಗಿ ನಾಯಿಗಳಿಗೆ ಪ್ರೀ ರೇಬಿಸ್ ಲಸಿಕೆಯನ್ನು ಕೊಡ್ತಾ ಇದ್ದೀವಿ. ಇದರ ಅಂಗವಾಗಿ ಈ ರೇಬಿಸ್ ಇದ್ರ ಒಂದು ಅಪಾಯ ಎಷ್ಟು ಮಟ್ಟಿಗೆ ಇದಕ್ಕೆ ತಾವು ಅಂದಾಜಿಸಬಹುದು. ಈಗ ಸದ್ಯ ರೀಸೆಂಟ್ ಇದರ ಪ್ರಕಾರ ನಮ್ಮ ಜಾಗತಿಕ ಮಟ್ಟದಲ್ಲಿ ಸುಮಾರು 1 ರೇಬಿಸ್ನಿಂದ 60,000 ಜನ ಸಾಯ್ತಾ ಇದ್ದಾರೆ. ಅಂದಾಜು ಲೆಕ್ಕ ಹಾಕಿದ್ರೆ 9 ಒಂದು ಮನುಷ್ಯ ರೇಬಿಸ್ನಿಂದ ಸಾಯ್ತಾ ಇದ್ದಾನೆ. ಆದರೆ ಈ ರೋಗ ಹೆಚ್ಚು ಕಂಡು ಬರುವುದು ನಮ್ಮ ಏಷ್ಯಾ ದೇಶಗಳಲ್ಲಿ ಹಾಗೂ ಆಫ್ರಿಕನ್ ದೇಶಗಳಲ್ಲಿ. ಮುಂದುವರೆದ ದೇಶಗಳಲ್ಲಿ ಅಷ್ಟು ಇದರ ಪ್ರಮಾಣ ಕಡಿಮೆ ಇದೆ. ಆದ್ದರಿಂದ ಇದಕ್ಕೆ ಬೇರೆ ರೋಗದಂತೆ ಯಾವುದೇ ಟ್ರೀಟ್ಮೆಂಟ್ ಆಸ್ಪೆಕ್ಟ್ ಇಲ್ಲ. ಇದಕ್ಕೆ ಇದನ್ನ ನಿರ್ವಹಿಸಬೇಕಾದರೆ ಲಸಿಕೆ ಕಂಪಲ್ಸರಿ. ಯಾಕಂದ್ರೆ ಇದು ವೈರಾಣು ಆಗಿರೋದ್ರಿಂದ ಮೆದುಳಿನ ಮುಖಾಂತರ ಹೋಗಿ ಮೆದುಳಿನಲ್ಲಿ ತನ್ನ ಪ್ರಭಾವವನ್ನು ಬೀರಿದಾಗ ಮನುಷ್ಯನಿಗೆ ಇದರಿಂದ ಯಾವುದೇ ಚಿಕಿತ್ಸೆ ಲಭಿಸುವುದಿಲ್ಲ. ಅದಕ್ಕೆ ನಾವು ಏನ್ ಮಾಡಬೇಕು, ಮುಂಜಾಗ್ರತಾ ಕ್ರಮವಾಗಿ ಲಸಿಕೆ ಅಂದ್ರೆ ಸಾಕು ನಾಯಿಗಳಲ್ಲಾಗ್ಲಿ ಅಥವಾ ಬೀದಿ ನಾಯಿಗಳಲ್ಲಾಗ್ಲಿ ಪ್ರತಿ ವರ್ಷಕ್ಕೊಂದ್ಸಾರಿ ಇದರ ಲಸಿಕೆ ಹಾಕೋದ್ರಿಂದ ಈ ರೋಗವನ್ನು ತಡೆಗಟ್ಟುವಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಯಶಸ್ವಿ ಆಗ್ಬಹುದು. ಇದು ರೋಗ ಒಂದು ಪ್ರಾಣಿಗೆ ಹರಡಿದೆ ಅಂತ ಹೇಳಿದಾಗ ಎಷ್ಟು ದಿನ ನಂತರ ಅದು ಲಕ್ಷಣ ಕಂಡು ಬರಬಹುದು? ಆ ರೋಗದಲ್ಲಿ ಮನುಷ್ಯನಲ್ಲಾಗ್ಲಿ ಅಥವಾ ಪ್ರಾಣಿಗಳಲ್ಲಿ ಈ ಲಕ್ಷಣ ಕಂಡು ಬರುವುದು ಆ ಕಚ್ಚಿದ ಎಲ್ಲಿ ಕಚ್ಚಿದೆ ಅದರ ಪ್ರಮಾಣ ಅದರ ಮೇಲೆ ನಿಗದಿಯಾಗ್ತದೆ. ಒಂದು ವೇಳೆ ತಲೆ ಹತ್ರ ಕಚ್ಚಿದಾಗ ಸುಮಾರು 15-20 ದಿನಗಳಿಗೆ ಇದೇ ಪರಿಣಾಮ ತೋರ್ತದೆ. ತಲೆ ಹತ್ರ ಅಂದ್ರೆ ಎತ್ತರ ಹತ್ರ ನಾವು ಮೆದುಳು ಹತ್ರ ಕಚ್ಚಿದಾಗ ಆ ವೈರಾಣು ಏನಾಗುತ್ತೆ, ಕಚ್ಚಿದ ಜಾಗದಿಂದ ಅಲ್ಲಿಂದ ಅದು ಮಲ್ಟಿಪ್ಲೈ ಆಗಿ ವಂಶಾಭಿವೃದ್ಧಿ ಬೆಳೆಸಿಕೊಂಡು ಬ್ರೈನಿಗೆ ಹೋದಾಗ ಅದರ ಪ್ರಭಾವ ಬೀರನೇ ಹೆಚ್ಚಾಗ್ತದೆ. ಅದನ್ನ ತಲೆ ಹತ್ರ ಕಚ್ಚಿದಾಗ ಒಂದು 15-20 ದಿನದಲ್ಲಿ ಅಥವಾ ಕಾಲು ಮತ್ತು ಯಾವುದೇ ಭಾಗದಲ್ಲಿ ಬೇರೆ ಕೈ ಭಾಗದಲ್ಲಿ ಕಚ್ಚಿದಾಗ ಇದರ ಪರಿಣಾಮ ಬರಲಿಕ್ಕೆ 2-3 ತಿಂಗಳನ್ನು ತಗೊಳ್ಬಹುದು. ಅಥವಾ ಇನ್ನೂ ಒಂದು ಉದಾಹರಣೆ ಇದೆ, 1-2 ನಂತರ ಬಂದಂತ ಉದಾಹರಣೆ ಇದೆ, ಕಚ್ಚಿದ 2 ನಂತರ ಬಂದಂತ ಉದಾಹರಣೆ ಇದೆ. ಆದರೆ ಇಲ್ಲಿವರೆಗೆ ರೇಬಿಸಿಂದ ಕಚ್ಚಿಸಿಕೊಂಡ ಯಾರು ಪ್ರಾಣಿಗಳಾಗಲಿ ದನಗಳಾಗಲಿ ಇಲ್ಲಿವರೆಗೆ ಯಾರು ಬದುಕಿದ ಉದಾಹರಣೆ ಇಲ್ಲ. ಎಕ್ಸೆಪ್ಟ್ ಒಂದಂತೆ ಜರ್ಮನಿಯಲ್ಲಿ ಒಬ್ಬರು ಬದುಕಿದ್ದಾರೆ, ಅದನ್ನ ಬಿಟ್ಟರೆ ರೇಬಿಸ್ ನಾಯಿ ಕಚ್ಚಿದವರು ಯಾರು ಇನ್ನೂವರೆಗೆ ಬದುಕಲಿಲ್ಲ. ಲಕ್ಷಣ ಏನು ಹಂಗಾದ್ರೆ, ಮುಖ್ಯವಾಗಿ ಲಕ್ಷಣ ಅಂದ್ರೆ ಕಚ್ಚಿದ ಜಾಗದಲ್ಲಿ ಆ ಗಾಯ ಇದ್ದಿದ್ದೇನಾಗತ್ತೆ, ಗಾಯ 1-2 ದಿನದಲ್ಲಿ ಮಾಯುತ್ತದೆ. ಆದರೆ ಆ ವೈರಾಣು ನರದ ಮುಖಾಂತರ ಬ್ರೈನಿಗೆ ಹೋದಾಗ ಅಲ್ಲಿ ಮಲ್ಟಿಪ್ಲೈ ಆಗಿ ಅದು ಸಲೈವ ಅಂತ ಬರ್ತದೆ, ಬಾಯಲ್ಲೆಲ್ಲ ಬರುವಂತ ರಸಗ್ರಂಥಿ ಸಲೈವದ ಮುಖಾಂತರ ಇದು ಬೇರೆ ಪ್ರಾಣಿಗಳಿಗೆ ಹರಡುವುದು. ಇದ ಬಂದಂತ ನಾಯಿಗಳು ಏನ್ ಮಾಡ್ತಾವ ಅಂದ್ರೆ ಒಂಥರ 2 ಫಾರ್ಮ್ ಅಲ್ಲಿ ಇರ್ತದೆ, ಒಂದು ಫಿರೋಸಿಯಸ್ ಅಂತಾರೆ, ಒಂಥರ ಹಾರಿಬಲ್ ಫಾರ್ಮ್ ಅಲ್ಲಿ ಇರ್ತದೆ, ಇನ್ನೊಂದು ಮೈಲ್ಡ್ ಫಾರ್ಮ್ ಅಂತಾರೆ, ಅದೇನು ಮಾಡೋದಿಲ್ಲ. ಈ ದೊಡ್ಡ ಇದರ ಪ್ರಮಾಣದಲ್ಲಿ ಏನ್ ಮಾಡ್ತದೆ ಅಂದ್ರೆ ಬಂದಂತ ಜಾನುವಾರನ ಕಚ್ಚೋದು, ಅದರಲ್ಲಿ ಬಾಯಲ್ಲಿ ಜೊಲ್ ಬರೋದು, ಮತ್ತೆ ಆ ಒಡೆತನ ಯಾರ ಮಾಲೀಕರು ಇರ್ತಾರೆ ಅವ್ರ ಮಾತನ್ನು ಕೇಳೋದಿಲ್ಲ. ಹಾಗೂ ಯಾರ್ಯಾರು ದೇವರ ರೋಡಲ್ಲಿ ಸಿಗ್ತಾರೆ ಅಥವಾ ಯಾರು ಪ್ರಾಣಿ ಸಿಗ್ತದೆ ಅವ್ರನ್ನ ಕಚ್ಚುತ್ತಾ ಇರ್ತದೆ. ಮಾಲಕನು ಸಹಿತ ಕಚ್ಚುವಂತ ಪರಿಸ್ಥಿತಿ ಬರ್ತದೆ ಕೊನೆ ಕೊನೆಗೆ. ಆದ್ರಿಂದ ಏನ್ ಮಾಡ್ಬೇಕು, ಸಾಧ್ಯವಾದಷ್ಟು ಬೀದಿ ನಾಯಿ ಆದ್ರೆ ಈ ತರ ಮಾಡ್ತದೆ, ಕಟ್ಟಿದ ನಾಯಿ ಆದ್ರೂ ಅದೇ ತರ ಮಾಲಕನ ಕಚ್ಚಲಿಕ್ಕೆ ಬರ್ತದೆ. ಆದ್ರೆ ಇನ್ನೊಂದು ಪಾರ್ಮ್ ಏನಿದೆ, ಯಾವುದು ಕಚ್ಚೋದು ಲಕ್ಷಣ ತೋರುವುದಿಲ್ಲ, ಸುಮ್ಮನೆ ಮಲ್ಕೊಂಡಿರ್ತದೆ. ಆದ್ರೆ ನೀವು ಅದರ ಹತ್ತಿರ ಹೋದಾಗ ಮಾತ್ರ ಕಚ್ಚುತ್ತದೆ. ಎರಡು ಫಾರ್ಮ್ ಅಂತಾರೆ ಇಂಗ್ಲಿಷ್ ನಲ್ಲಿ, ಫೆರೋಸಿಯಸ್ ಫಾರ್ಮ್ ಮತ್ತು ಡಂಪ್ ಫಾರ್ಮ್ ಅಂತಾರೆ, ಅಂದ್ರೆ ಉಗ್ರ ರೂಪ ಮತ್ತೊಂದು ಮೈಲ್ಡ್ ರೂಪ ಅಂತ ಹೇಳಿ ಎರಡು ಪ್ರಮಾಣದಲ್ಲಿ ಇರ್ತದೆ. ಹೇಗೆ ಗುರುತಿಸೋದು? ಇದನ್ನು ಗುರುತಿಸೋದು ಮುಖ್ಯ ಅಂದ್ರೆ, ಒಂದು ನಾಯಿ ಕಚ್ಚಿದ ಹಿಸ್ಟ್ರಿ ಏನಾದ್ರು ಇದ್ರೆ ಆ ಪ್ರಾಣಿಗಳಿಗಾಗಲಿ ಅಥವಾ ಮನುಷ್ಯರಿಗಾಗಲಿ ಅಥವಾ ನಾಯಿಗಾಗಲಿ, ಈ 15 ದಿನದಿಂದ ಅಥವಾ 2 ತಿಂಗಳಿಂದ ನಾಯಿ ಕಚ್ಚಿದ ಒಂದು ಉದಾಹರಣೆ ಇದ್ರೆ, ಅದರ ಜೊತೆಗೆ ಬಾಯಲ್ಲಿ ಜೊಲ್ಲು ಬರುವಂತದ್ದು ಮತ್ತು ಅದರ ಲಕ್ಷಣ ಮಾತ್ರ ಕಚ್ಚುವಂತ ಸ್ಥಿತಿಯಲ್ಲಿರ್ತದೆ, ಇದರಿಂದ ನಾವು ಇದನ್ನ ಹೌದು ಇದು ರೇಬಿಸ್ ಅಂತಾನೆ ಸ್ವಲ್ಪ ಮಟ್ಟಿಗಾದ್ರೂ 99% ಮಟ್ಟಿಗೆ ಹೇಳ್ಬೋದು. ಆದ್ರೆ ಪೂರ್ಣ ಪ್ರಮಾಣದ ಇದನ್ನ ಐಡೆಂಟಿಫೈ ಮಾಡಬೇಕಾದ್ರೆ ಆ ಬ್ರೈನ್ ಸ್ಯಾಂಪಲ್ ಅನ್ನು ತಗೊಂಡು ಚೆಕ್ ಮಾಡಿದಾಗ ಆ ಬ್ರೈನ್ ಅಲ್ಲಿ ನೆಗ್ರೋ ಬಾಡಿಜ್ ಅಂತ ಇರುತ್ತವೆ ಈ ವೈರಸ್ನ ಅಂತ, ಅದರ ಮುಖಾಂತರ ಪರ್ಮನೆಂಟ್ ಇದು ಹೌದು ರೇಬಿಸ್ ಅಂತ ಹೇಳಿ ಕನ್ಫರ್ಮ್ ಮಾಡಬಹುದು. ಆದರೆ ರೇಬಿಸ್ ಇದ್ದಂತ ಪ್ರಾಣಿಗಳನ್ನ ಪೋಸ್ಟ್ ಮಾರ್ಟಮ್ ಮಾಡೋದು ಬಹಳ ಮಟ್ಟಿಗೆ ಉಪಾಯ ಅಲ್ಲ, ಯಾಕಂದ್ರೆ ಇದು ಸ್ಪ್ರೆಡ್ ಆಗೋ ಚಾನ್ಸ್ ಇರ್ತದೆ ನಾವು ಬ್ರೈನ್ ಓಪನ್ ಮಾಡಿದಾಗ. ಅದಕ್ಕೆ ಇದನ್ನ ಸೂಕ್ಷ್ಮ ಪ್ರಮಾಣದಲ್ಲಿ ರೇಬಿಸ್ ಅಲ್ಲಿ ಲಕ್ಷಣ ಕಂಡು ಬಂದ್ರೆ ಆಯಾ ತಜ್ಞರೇ ಬಂದು ಅದನ್ನ ಕಲೆಕ್ಷನ್ ಮಾಡಬೇಕಾಗತ್ತೆ, ಎಲ್ಲರ ಹತ್ರ ಮಾಡೋದು ಬಹಳ ಕಷ್ಟ. ಆದ್ದರಿಂದ ಅವರೇ ಬಂದು ಅದನ್ನ ಸ್ಯಾಂಪಲ್ ಕಲೆಕ್ಷನ್ ಮಾಡಿ ಇದು ಮಾಡಿದ್ರೆ ಇದನ್ನ ಪೂರ್ಣ ಪ್ರಮಾಣದಾಗಿ ರೇಬಿಸ್ ಅಂತ ಖಚಿತಪಡಿಸಬಹುದು. ಈ ನಾಯಿಯಿಂದ ಮನುಷ್ಯರಿಗೆ ಹರಡುತ್ತೆ, ಬೇರೆ ಪ್ರಾಣಿಗೂ ಹರಡುತ್ತೆ? ಹೌದು, ಇದು ನಾಯಿಯಿಂದ ಮುಖ್ಯವಾಗಿ ಬರೋದು ಕಾಡು ಪ್ರಾಣಿಗಳಿಂದ ಹೇಳ್ತಲ್ಲ, ನರಿ ಬೆಕ್ಕು ಅದರಿಂದ ನಾಯಿಗಳಿಗೆ ಬರ್ತದೆ, ನಾಯಿಯಿಂದ ಮನುಷ್ಯನಿಗೆ ಪ್ರಾಣಿಗಳಿಗೆ ಬೇರೆ ಎಲ್ಲರಿಗೂ ಯಾವ್ಯಾವ ಪ್ರಾಣಿಗಳಿಗೆ ಕಚ್ಚಿದ್ರೆ ಅವಕ್ಕೆಲ್ಲ ಬರ್ತದೆ. ಇಂಡಿಯಾದೊಳಗೆ ಹೆಚ್ಚಿನ ಪ್ರಮಾಣದಲ್ಲಿ ಇದೆ, ಅದಕ್ಕೆ ಇಂಡಿಯಾ ಕಾರಣ ಏನು? ಕಾರಣ ಅಂದ್ರೆ ನಮ್ಮಲ್ಲಿ ನಾಯಿ ಸಾಕುವವರು ಹಾಗೂ ಬೀದಿ ನಾಯಿಗಳ ಸಂಖ್ಯೆ ನಿಯಂತ್ರಣ ಇಲ್ದಲ್ಲೇ ಆಗಿದೆ ಒಂದು, ಹಾಗೆ ಯಾವುದು ಬೀದಿ ನಾಯಿಗಳಿಗೆ ಲಸಿಕೆಯನ್ನು ಕೊಡಿಸೋದು ಬಹಳ ಕಡಿಮೆ. ಮನೆಯಲ್ಲಿದ್ದವರು ಈಗ ಹೊರದೇಶದಲ್ಲೆಲ್ಲ ಆದ್ರೆ ಕಂಪಲ್ಸರಿ ಲಸಿಕೆ ಇಲ್ಲದೆ ಯಾವುದು ನಾಯಿಗಳನ್ನು ಸಾಕ್ಲಿಕ್ಕೆ ಕೊಡ್ತಾ ಇಲ್ಲ. ಆದ್ರೆ ನಮ್ಮ ಮಟ್ಟದಲ್ಲಿ ಈಗ ಸುಧಾರಣೆ ಆಗ್ತದೆ, ಈ ವರ್ಷದಿಂದ ಹೇಳ್ತಾ ಇದ್ದೀನಿ ತಾವು ಹೇಳಿದಂಗೆ ರೋಗ ನಿರೋಧಕ ಲಸಿಕೆಯನ್ನು ಪ್ರತಿ ನಾವು 15 ದಿವಸಕ್ಕೂ ಈಗ ಸ್ಟಾರ್ಟ್ ಮಾಡ್ತಾ ಇದ್ವಿ. ಯಾವುದೇ ನಾಯಿ ತಪ್ಪಿಸಬಾರ್ದು, ಎಲ್ಲಕ್ಕೂ ಲಸಿಕೆ ಕೊಟ್ಟರೆ ಅದನ್ನು ತಡೆಗಟ್ಟಬಹುದು. ಆದ್ರೆ ನಮ್ಮ ದೇಶದಲ್ಲಿ ಇದು ಇನ್ನೂ ಹೆಚ್ಚಿಗೆ ಆಗಬೇಕು. ಆದ್ದರಿಂದ ಇನ್ನು ಮುಂದಿನಂತ ಬರುವ ದಿನಗಳಲ್ಲಿ ರೇಬಿಸದಿಂದ ಕಡಿತದಿಂದ ಸಾವು ಸ್ವಲ್ಪ ಪ್ರಮಾಣ ಮಟ್ಟಿಗೆ ಕಡಿಮೆ ಆಗಬಹುದು. ನಾವು ಸಾಕಿದಂತ ಕುರಿ ಕೋಳಿ ಅಥವಾ ಎತ್ತು ಎಮ್ಮೆ ಇವಕ್ಕೂ ಬರ್ತಲ್ಲ? ಹೌದು, ಎಲ್ಲಾ ನಾಯಿಗೆ ಯಾವಾಗ ನಾಯಿ ರೇಬಿಸ್ ನಾಯಿ ಕಚ್ಚಿದ್ರೆ 100% ಬಂದೇ ಬರ್ತದೆ. ಆದ್ರೆ ಎಲ್ಲಾ ನಾಯಿ ಕಚ್ಚಿದ್ರೆ ಬರೋದಿಲ್ಲ, ರೇಬಿಸ್ ತಗಲಿದಂತ ನಾಯಿ ಬಂದು ಅವುಗಳನ್ನು ಕಚ್ಚಿದಾಗ ಈ ರೋಗ 100% ಬರ್ತದೆ. ಈಗ ನಾಯಿ ಕಚ್ಚಿತು, ಮನುಷ್ಯರಿಗೆ ಕಚ್ಚಲಿ ಪ್ರಾಣಿಗೆ ಕಚ್ಚಲಿ, ಅದು ಸಾಮಾನ್ಯವಾಗಿ ಇರುತ್ತೆ. ರೋಗ ಆಯ್ತು ಇಲ್ಲ ಗೊತ್ತಿರಲ್ಲ, ಸಾಕಿದ ನಾಯಿನ ಕಚ್ಚಬಹುದು ಅಥವಾ ಈ ಆಟ ಆಡ್ಕೊಂತ ಏನಾದ್ರು ಕಚ್ಚಬಹುದು. ಅಂತ ಸಂದರ್ಭದೊಳಗೆ ಏನ್ ಮಾಡ್ಬೇಕು? ಈಗ ಮುಖ್ಯವಾಗಿ ಯಾವುದೇ ನಾಯಿ ಕಚ್ಚಲಿ ನಮಗೆ ನಿಸ್ಕಾಳಜಿ ಬೇಡ. ಯಾವುದೇ ನಾಯಿ ಕಚ್ಚಿದ್ರು ಫಸ್ಟ್ ಕಚ್ಚಿದ ಜಾಗವನ್ನು ಕ್ಲೀನ್ ಆಗಿ ನಲ್ಲಿ ನೀರು ಅಂತಾರೆ, ನೀವು ಟ್ಯಾಪ್ ಅಲ್ಲಿ ಬಿಡ್ತಾ ಇರುವಂತ ನಲ್ಲಿ ನೀರಿಂದ ಕ್ಲೀನ್ ಆಗಿ ತೊಳಿಬೇಕು. ಎರಡನೇದಾಗಿ ಬಟ್ಟೆ ಸೋಪನ್ನು ಉಪಯೋಗ ಮಾಡಬೇಕು. ಮನುಷ್ಯರು ನಮ್ಮ ಮೈ ಸೋಪ್ಗಿಂತ ಬಟ್ಟೆ ಸೋಪದಲ್ಲಿ ಸ್ವಲ್ಪ ಇದ್ರ ಪ್ರಮಾಣ ಸ್ಟ್ರಾಂಗ್ ಇರ್ತದೆ, ಅದರಿಂದ ಈ ವೈರಸ್ ಎಲ್ಲ ಅಲ್ಲೇ ಸಾಯೋ ಚಾನ್ಸ್ ಇರ್ತದೆ. ಒಂದು, ನಾವು ಯಾವ ಜಾಗದಲ್ಲಿ ಕಚ್ಚಿದೆ ಅಲ್ಲಿಂದ ಮೊದಲು ವೈರಸ್ ಅನ್ನು ಕ್ಲೀನ್ ಮಾಡಬೇಕು. ಅದರಿಂದ ಅದನ್ನ ಫಸ್ಟ್ ನೀರಲ್ಲಿ ಕ್ಲೀನ್ ಆಗಿ ತೊಳೆದು ನೆಕ್ಸ್ಟ್ ಕಾರ್ಬಾಲಿಕ್ ಸೋಪ್ ಅಂತಾರೆ ಬಟ್ಟೆ ಸೋಪಿಂದ ಆ ಜಾಗವನ್ನು ಕ್ಲೀನ್ ಮಾಡಬೇಕು. ಮೂರನೆಯದಾಗಿ ಆ ಜಾಗವನ್ನು ಮಾತ್ರ ಸ್ಟಿಚ್ ಗಾಯ ಹಾಕ್ಲಿಕ್ಕಿಲ್ಲ. ಯಾವಾಗ ದೊಡ್ಡ ಗಾಯ ಇದೆ ಅಂತ ಹೇಳಿ ಸ್ಟಿಚ್ ಹಾಕ್ಬಿಟ್ರೆ ಏನಾಗುತ್ತೆ, ಆ ವೈರಸ್ ಒಳಗಿಂದ ಹೋಗ್ಲಿಕ್ಕೆ ಬ್ರೈನಿಗೆ ನಾವು ಅನುಕೂಲ ಮಾಡಿಕೊಟ್ಟಂಗಾಗತ್ತೆ, ಆ ಗಾಯನ್ನ ಮಾತ್ರ ಓಪನ್ನೇ ಇಡಬೇಕು. ಇದರಿಂದ ನಾವು ಸುಮಾರು ಮಟ್ಟಿಗೆ ತೊಡಬಹುದು. ಮತ್ತು ಇನ್ನೂ ಸುಧಾರಿತವಾಗಿ ಆ ಜಾಗದಲ್ಲಿ ಅದೇ ಆಂಟಿ ಇಮ್ಯುನೋಗ್ಲೋಬಿನ್ಸ್ ಅಂತ ರೇಬಿಸ್ ಇಮ್ಯುನೋಗ್ಲೋಬಿನ್ಸ್ ಆ ಜಾಗದಲ್ಲಿ ಎಲ್ಲ ಹಾಕಿದಾಗ ಈ ಸ್ವಲ್ಪ ಪ್ರಮಾಣದ ಮಟ್ಟಿಗೆ ಆ ವೈರಸ್ ಅನ್ನ ಬ್ರೈನಿಗೆ ಹೋಗೋದನ್ನ ತಡೆಗಟ್ಟಬಹುದು ನಾವು. ಇದ್ರ ನಂತರ ನೆಕ್ಸ್ಟ್ ಇರೋದು ಚುಚ್ಚುಮದ್ದಿನ ಡೋಸೇಜ್ ಅಂತ ಕೊಡಬೇಕಾಗತ್ತೆ. ಪ್ರೀ ವ್ಯಾಕ್ಸಿನ್ ಅಂತ ನಂತರ ಪೋಸ್ಟ್ ವ್ಯಾಕ್ಸಿನ್ ಅಂತ ಬರ್ತದೆ. ಈ ನಾಯಿ ಕಚ್ಚಿದ ನಂತರ ಕೊಡೋದಕ್ಕೆ ಪೋಸ್ಟ್ ವ್ಯಾಕ್ಸಿನೇಷನ್ ಅಂತಾರೆ. ನಾಯಿ ಕಚ್ಚೋಕ್ಕಿಂತ ಮೊದಲೇ ನಾವೇನು ಇಂಜೆಕ್ಷನ್ ಕೊಡ್ತೀವಲ್ಲ ಈ ನಾಯಿಗೆಲ್ಲ, ಅದಕ್ಕೆ ಪ್ರೀ ವ್ಯಾಕ್ಸಿನೇಷನ್ ಅಂತಾರೆ. ಪ್ರೀ ವ್ಯಾಕ್ಸಿನ್ ವರ್ಷಕ್ಕೆ ಒಂದ್ಸಾರಿ ಕೊಡಬೇಕಂತಿದೆ, ಪ್ರತಿ ವರ್ಷ ಕೊಡ್ತಾ ಹೋದರೆ ತೊಂದರೆ ಇಲ್ಲ. ಪೋಸ್ಟ್ ವ್ಯಾಕ್ಸಿನೇಷನ್ ನಾಯಿ ಕಚ್ಚಿದ ಮೇಲೆ ಏನ್ ಮಾಡೋದು, ಮುಖ್ಯವಾಗಿ ಕೊಡುವಂತ ಇಂಜೆಕ್ಷನ್ ಫಸ್ಟ್ ಡೇ ಕೊಡೋದು, ಕಚ್ಚಿದ ಇವತ್ತು ಕಚ್ಚಿದೆ ಇವತ್ತೇ ಒಂದು ಇಂಜೆಕ್ಷನ್ ಕೊಡೋದು, 0 ಡೇ ಅಂತಾರೆ ಅದಕ್ಕೆ. ನೆಕ್ಸ್ಟ್ 3 ದಿನಕ್ಕೆ ಒಂದು ಕೊಡೋದು, 3rd ಡೇ ಅಂತಾರೆ. ಆ ನಂತರ 7th ಡೇ, 7ನೇ ದಿನಕ್ಕೆ. ಆ ನಂತರ 14th ಡೇ. ಆ ನಂತರ 28th ಡೇ. ಒಟ್ಟು 4 ಇಂಜೆಕ್ಷನ್ ಮಾತ್ರ ಕಂಪಲ್ಸರಿ ಕೊಡಬೇಕು. ಇದ್ರ ಜೊತೆಗೆ ಇನ್ನೊಂದು 9ನೇ ದಿನಕ್ಕೆ ಕೊಡ್ತಾರೆ, ದಟ್ ಈಸ್ ಆಪ್ಷನಲ್, ಕೊಡಬೇಕಂತಿಲ್ಲ ಬಟ್ ಕೊಟ್ಟರೆ ಒಳ್ಳೆಯದು. ಈಗ ಒಟ್ಟು 5 ಇಂಜೆಕ್ಷನ್ಗಳನ್ನು ತಗೊಳ್ಬೇಕಾಗ್ತದೆ. ಹೊಕ್ಕಳಿಗೆ ಕೊಡ್ತಾರೆ? ಈಗಿಲ್ಲ, ಮೊದಲೆಲ್ಲ ಮುಂದೆ ಹೊಕ್ಕಳಿಗಿತ್ತು, ಈಗ ಚಿಕ್ಕ ಎಂಬ್ರಿಯೋ ವ್ಯಾಕ್ಸಿನ್ ಅಂತ ಬಂದಿದೆ. ಈಗೇನು ಹೊಕ್ಕಳಿಗೆ ಕೊಡಬೇಕಂತೇನಿಲ್ಲ, ಇಲ್ಲೇ ಭುಜದ ಭಾಗದಲ್ಲೇ ಕೊಡ್ತಾರೆ, 0.1 ml ಅನ್ನು ಕೊಡ್ತಾರೆ. ಈಗೇನು ತೊಂದರೆ ಇಲ್ಲ, ಹೊಕ್ಕಳ ಭಾಗ ಅಂತ ಕೊಡಬೇಕಂತೇನಿಲ್ಲ, ಭುಜದ ಭಾಗ ಕೊಟ್ಟರೆ ಸಾಕಾಗ್ತದೆ. ಅಂದ್ರೆ ಕಡಿದ ನಂತರ ಈ ರೀತಿ ಇಂಜೆಕ್ಷನ್ ತಗೊಳ್ಳೋದ್ರಿಂದ ತಡೆಗಟ್ಟಬಹುದು? ಹೌದು, 100% ತಡೆಗಟ್ಟಬಹುದು. ಅಂದ್ರೆ ಸೂಕ್ತ ಪ್ರಮಾಣದಲ್ಲಿ ಕರೆಕ್ಟ್ ಟೈಮಿಗೆ ಕೋಲ್ಡ್ ಚೈನ್ ಮೇಂಟೈನ್ ಮಾಡಿ ವ್ಯಾಕ್ಸಿನ್ ಅನ್ನು ಕರೆಕ್ಟ್ ಪ್ರಮಾಣದಲ್ಲಿ ಕೊಟ್ಟರೆ ಯಾವುದೇ ಅಪಾಯ ಆಗ್ಲಿಕ್ಕಿಲ್ಲ, ಆಗೋದಿಲ್ಲ, 100% ತಡೆಗಟ್ಟಲಿಕ್ಕೆ ಆಗ್ತದೆ. ಆದರೆ ಕಡಿದ ತಕ್ಷಣ ನಾವು ಒಂದು ವಾರ ಎರಡು ವಾರ ಮೂರು ವಾರ ಬಿಟ್ಟರೆ ಕಷ್ಟ ಆಗುತ್ತೆ, ಇಮಿಡಿಯೇಟ್ ಕಡಿದ ತಕ್ಷಣ ನಾವು ತಗೊಳ್ಳೋದು ಒಳ್ಳೇದು. ಮತ್ತೆ ಈ ಸಾಕು ಪ್ರಾಣಿಗಳು ಅಲ್ಲಿ ಕಚ್ಚಿದಾಗ ಅದಕ್ಕೂ ಏನಾದ್ರು ಚಿಕಿತ್ಸೆ ಇದೆ? ಹೌದು, ಈಗ ಸಾಕು ಪ್ರಾಣಿಗಾಗಿ ಚಿಕಿತ್ಸೆಗು ಇದೇ ರೀತಿಯ ಲಸಿಕೆ ಡೋಸ್ ಅನ್ನು ಕೊಡಬೇಕಾಗುತ್ತೆ. ಹೇಗೆ ನಾವು ಮನುಷ್ಯರಲ್ಲಿ ಕೊಡ್ತೀವೋ ಅದೇ ತರ ಜೀರೋ ಡೇ, ಥರ್ಡ್ ಡೇ, ಸೆವೆಂತ್ ಡೇ, ಫೋರ್ಟೀನ್ತ್, ಟ್ವೆಂಟಿ ಏಟ್ ಡೇ ನಾಲ್ಕು ಇಂಜೆಕ್ಷನ್ ಮಾತ್ರ ಕಂಪಲ್ಸರಿ ಕೊಡಲೇಬೇಕಾಗುತ್ತೆ ಯಾವುದೇ ಪ್ರಾಣಿ ಇರಲಿ. ಡೋಸೇಜಸ್ ಸೇಮ್, ಒಂದು ML ಕೊಡ್ತೀವಿ ನಾವು ಪ್ರಾಣಿಗಳಲ್ಲಿ, ಆದರೆ ಮನುಷ್ಯರಲ್ಲಿ ಆದರೆ ಅವ್ರು ಬೇರೆ ಕೊಡ್ತಾರೆ. ಎಲ್ಲ ಪ್ರಾಣಿಗಳಿಗೂ ಒಂದು ML ಅನ್ನು ಈ ಥರ ಕೊಟ್ಟರೆ, ಐದು ಡೋಸ್ ಅನ್ನು ಕೊಟ್ಟರೆ 99% ನಾವು ಜೀವಹಾನಿ ಆಗದಿದ್ದಂಗೆ ತಡಿಬಹುದು. ಬೇರೆ ಪ್ರಾಣಿಗಳಿಗೆ, ಸಾಕು ಪ್ರಾಣಿಗಳು ಇರ್ತವೆ ದನಕರುಗಳು, ಅವುಗಳಲ್ಲಿ ಲಕ್ಷಣ ಕಂಡು ಬರುತ್ತೆ? ಅವುಗಳಲ್ಲಿ ಲಕ್ಷಣ ಕಂಡು ಬರ್ತದೆ, ಅದೇ ತಮಗೆ ಹೇಳಿದಾಗ ಮುಂಚೆನೆ ಹೇಳಿದ್ದೆ. ಒಂದು ಮೊಕ್ಕದ ಹತ್ರ ಕಚ್ಚಿದ್ರೆ ಒಂದು 15-20 ದಿನಗಳಲ್ಲಿ ಲಕ್ಷಣ ಕಂಡು ಬರ್ತವೆ. ಕಾಲು ಅಥವಾ ಬಾಲದ ಹತ್ರ ಕಚ್ಚಿದಾಗ 2-3 ವರೆ ತಿಂಗಳು ಬೇಕಾಗ್ತದೆ. ಅವುಗಳಲ್ಲಿ ಸೇಮ್ ಇದೇ ಲಕ್ಷಣ ಇರ್ತದೆ, ಬಾಯಲ್ಲಿ ಜೊಲ್ಲು ಬರೋದು. ಮತ್ತು ಮುಖ್ಯವಾದ ಇದರ ಲಕ್ಷಣ ಅಂದ್ರೆ ನೀರು ಕುಡಿಲಿಕ್ಕೆ ಆಗದೆ ಇರೋದು. ಈ ಗಂಡಲ್ಲಿರುವಂತ ಎರಡು ಮಸಲ್ಸ್ ಅಂತಾರೆ ಮಾಂಸ ಕಂಡುಗಳು ಪ್ಯಾರಲೈಸಿಸ್ ಆಗಿಬಿಡ್ತದೆ. ಯಾವುದೇ ಪ್ರಾಣಿಗಳು ನೀರನ್ನ ಕೊಟ್ಟು ನಾವು ತೋರಿಸಿದಾಗ ಒಂಥರ ಹೆದರ್ ಬಿಡ್ತದೆ, ಅದಕ್ಕೆ ನೀರು ಕುಡಿಲಿಕ್ಕೆ ಗಂಟ ಉಗುಳು ನುಂಗ್ಲಿಕ್ಕೆ ಆಗೋದಿಲ್ಲ. ನಾವು ನೀರು ಕುಡಿಬೇಕಾದ್ರೆ ಏನಾಗ್ತದೆ, ಒಂದ್ಸಲ ನುಂಗ್ಬೇಕಾಗತ್ತೆ, ಆ ಆಕ್ಟಿವಿಟೀಸ್ ಇದರಲ್ಲಿ ಬಂದಾಗಿರ್ತದೆ. ಅದರಿಂದ ಯಾವುದೇ ಪ್ರಾಣಿ ಮನುಷ್ಯರಾಗಲಿ ಅಥವಾ ಪ್ರಾಣಿಗಳಾಗಲಿ ನೀರನ್ನು ಕೊಡ್ಲಿಕ್ಕೆ ಹೋದಾಗ ಅದು ಹೆದರ್ ಅದರಿಂದ ದೂರ ಹೋಗ್ತದೆ. ಬೈ ಫಾರ್ಸ್ ಫೋರ್ಸ್ಫುಲ್ ನಾವು ಕುಡಿಸ್ಲಿಕ್ಕೆ ಹೋದ್ರೆ ಶ್ವಾಸಕೋಶಕ್ಕೆ ಹೋಗುವಂತ ಚಾನ್ಸ್ ಇರ್ತದೆ. ಅಂದ್ರೆ ಈ ಎರಡು ಮಸಲ್ಸ್ ಎಲ್ಲ ಇರ್ತಾವಲ್ಲ ಅವೆಲ್ಲ ಪ್ಯಾರಲೈಸಿಸ್ ಆಗಿರ್ತವೆ. ಅಲ್ಟಿಮೇಟ್ ಸಾಯೋದು ಶ್ವಾಸಕೋಶ ಮಸಲ್ಸ್ ಎಲ್ಲ ಕಾಂಟ್ರಾಕ್ಟ್ ಆಗಿ ನಮಗೆ ಒಳಗೆ ಆಕ್ಸಿಜನ್ ತಗೊಳಿಕ್ ಆಗದಿದ್ದ ಸತ್ತು ಹೋಗ್ತಾರೆ ಮನುಷ್ಯರಾಗ್ಲಿ ಪ್ರಾಣಿಗಳಾಗಿ. ನೀರಿಗೆ ಹೆದರ್ತವೆ, ಹೈಡ್ರೋಪೋಬಿಕ್ ಅಂತಾರೆ ಅವಾಗ ಇಂಗ್ಲಿಷ್ ನಲ್ಲಿ ಹೈಡ್ರೋಪೋಬಿಕ್. ಯಾವುದೇ ಪ್ರಾಣಿಗಳನ್ನ ಕಂಡಿಡಿ ನೀರು ಮುಂದಿಟ್ಟ ತಕ್ಷಣ ಹೆದರ್ತವೆ. ಇದು ಮೈನ್ ಮೆಕ್ಷನ್. ಈಗ 15 ದಿನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ, ಪಾಕ್ಷಿಕ. ಏನದು ಪಾಕ್ಷಿಕ ಮತ್ತು ಅದರ ಮಹತ್ವ ಏನು? ಈಗ ನಾವು 15 ದಿನದ ಏನಂದ್ರೆ ಸರ್ಕಾರ ಮಟ್ಟದಲ್ಲಿ ನಿಗದಿಯಾಗಿದ್ದು ಈ September 28 ವಿಶ್ವ ರೇಬಿಸ್ ದಿನಾಚರಣೆಯನ್ನು ಆಚರಿಸ್ತೀವಿ. ಯಾಕಂದ್ರೆ ಲೂಯಿ ಫಾಶರ್ ಅನ್ನೋರು ಅದನ್ನ ಕಂಡುಹಿಡಿದ್ರು, ಅವರ ರೇಬಿಸ್ ದಿನವನ್ನು ಕಂಡುಹಿಡಿದವರು ಅವರೇ. 1885 ಕಂಡುಹಿಡಿದ್ರು ಅವರು. September 28 ಅವರು ಮರಣ ಹೊಂದಿದ್ರು. ಆ September 28 ನಾವು ವಿಶ್ವ ರೇಬಿಸ್ ದಿನಾಚರಣೆ ಆಚರಣೆ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ನಾವು ಇದ್ದಂತ ಬೀದಿ ನಾಯಿಗಳಿಗಾಗ್ಲಿ ಅಥವಾ ಸಾಕು ನಾಯಿಗಳಿಗೆ ಪ್ರತಿ ವರ್ಷ ಈ ಇಂಜೆಕ್ಷನ್ ಕೊಡಿಸೋದ್ರಿಂದ ಆ ನಾಯಿಗೆ ಬರುವಂತ ಚಾನ್ಸಸ್ ಕಡಿಮೆ ರೇಬಿಸು, ಅಥವಾ ಆ ನಾಯಿ ಬೇರೆಯವರಿಗೆ ಕಚ್ಚಿದಾಗ ಅದರಿಂದ ರೇಬಿಸ್ ಸ್ಪ್ರೆಡ್ ಆಗೋದು ಬಹಳ ಕಡಿಮೆ. ಆದ್ದರಿಂದ ಸರ್ಕಾರ ಮಟ್ಟದಲ್ಲಿ ಇದನ್ನ ಪ್ರತಿ ವರ್ಷ ಈ ತರ ಮಾಡಿದ್ರೆ ರೇಬಿಸ್ ಅನ್ನ ಪೂರ್ಣ ಪ್ರಮಾಣದಲ್ಲಿ ನಾವು ನಿರ್ಮೂಲನೆ ಮಾಡಬಹುದು ಅಂತ ಒಂದು ಉದ್ದೇಶ. ಒಂದು ಲಸಿಕೆ ಒಂದು ಡೋಸ್ ಕೊಟ್ಟರೆ ಸಾಕು? ಪ್ರೀ ವ್ಯಾಕ್ಸಿನೇಷನ್ ಕೊಡಬೇಕಾರೆ ಅಂತಾರೆ. ಈಗ ನಾವ್ ಹೇಳ್ತೀವಿ ಎರಡು, ಕಚ್ಚಿದ ಮೇಲೆ ಕೊಡೋದು ಬೇರೆ, ಕಚ್ಚೋಕ್ಕಿಂತ ಮೊದಲೇ ತಡೆಗಟ್ಟುವುದು. ಈಗೆಲ್ಲ ನಾವು ಮಕ್ಕಳಲ್ಲಿ ಎಲ್ಲ ಕೊರೋನಾ ವ್ಯಾಕ್ಸಿನ್ ಮಾಡ್ತೀವಿ, ಲಸಿಕೆ ಮಾಡೋದಿದು. ಲಸಿಕೆಯಲ್ಲಿ ಎರಡು ಭಾಗ ಇದೆ, ಒಂದು ಫಸ್ಟ್ ಟೈಮ್ ಕೊಡೋದಿದ್ರೆ ಒಂದು ಲಸಿಕೆ ಕೊಡೋದು, ಆಮೇಲೆ ಕರೆಕ್ಟ್ 21 ದಿನಕ್ಕೆ ಮತ್ತೊಂದು ಲಸಿಕೆಯನ್ನು ಕೊಡಬೇಕಾಗ್ತದೆ, ಬೂಸ್ಟರ್ ಡೋಸ್ ಅಂತಾರೆ. ಈಗ ನಾವು ಕೊರೋನಾ ಕೊಟ್ಟಾಗ ಫಸ್ಟ್, ಸೆಕೆಂಡ್, ಥರ್ಡ್ ಹೆಂಗ್ ಹೇಳ್ತಾರಲ್ಲ, ನಾವು ರೇಬಿಸ್ ಅಲ್ಲಿ ಫಸ್ಟ್ ಒಂದು ಕೊಡ್ತೀವಿ, ನಂತರ 21 ದಿನಕ್ಕೆ ಒಂದು ಕೊಡ್ತೀವಿ, ತದನಂತರ ಪ್ರತಿ ವರ್ಷಕ್ಕೆ ಒಂದ್ಸಾರಿ ಕೊಡಲೇಬೇಕು. ಪ್ರತಿ ವರ್ಷಕ್ಕೊಂದು ಬೂಸ್ಟರ್ ಅಂತಾರೆ ಇಮ್ಯುನೈಸೇಷನ್, ಬೂಸ್ಟರ್ ಡೋಸ್ ಅಂತ ಪ್ರತಿ ವರ್ಷ ಕೊಡ್ತಾ ಹೋದ್ರೆ ಒಳ್ಳೇದು. ಪೇಟೆ ಇರುತ್ತೆ, ಹೋಬಳಿ ಮಟ್ಟ ಇರುತ್ತೆ, ಗ್ರಾಮೀಣ ಪ್ರದೇಶ ಇರುತ್ತೆ, ಮತ್ತು ಒಂದೊಂದು ಮನೆ ಇರುವಂತಹ ಗ್ರಾಮಗಳು ಇರ್ತವೆ. ಹೇಗೆ ಕವರ್ ಮಾಡ್ತೀರಿ? ಈಗ ಏನಾಗುತ್ತೆ, ಗ್ರಾಮ ಮಟ್ಟದಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೀವಿ. ನಮ್ಮ ಪ್ರತಿ ಗ್ರಾಮದಲ್ಲಿ ನಮ್ಮ ಆಸ್ಪತ್ರೆಗಳಿವೆ, ನಮ್ಮ ಸಂಸ್ಥೆಗಳಿವೆ. ಪ್ರತಿ ಗ್ರಾಮದಲ್ಲಿ ಪ್ರಚಾರ ಮಾಡಿ ಸಾಧ್ಯವಾದಷ್ಟು ತಮಗೆ ತರಲಿಕ್ಕೆ ಹೇಳ್ತೀವಿ. ಒಂದ್ ವೇಳೆ ಅವರಿಂದ ತರಲಿಕ್ಕೆ ಆಗದೆ ಹೋದ್ರೆ ಫೋನ್ ಮಾಡಿದ್ರೆ ಸಹಿತ ನಾವು ಮನೆಗೆ ಹೋಗಿ ಉಚಿತವಾಗಿ ಲಸಿಕೆ ಕೊಡುವಂತಹ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ನೀವು ಕೊಡೋದು ಅಥವಾ ನಾವು ಕೊಡ್ತೀವಿ ಕೊಡ್ರಿ? ಇಲ್ಲ, ಹಾ ಕೊಡ್ಲಿಕ್ಕೆ ಆಗೋದಿಲ್ಲ, ಅವ್ರ ಹತ್ರ ಕೊಡೋದು ಕಷ್ಟ ಇದನ್ನ. ನಾವು ನಮ್ಮ ಇಲಾಖೆ ಸಿಬ್ಬಂದಿಗಳು, ಇಲಾಖೆ ನಮ್ಮ ಸಿಬ್ಬಂದಿಗಳಿದ್ದಾರೆ, ತಾವು ಹೇಳಿದಲ್ಲಿ ಅಥವಾ ನಮ್ಮ ಆಸ್ಪತ್ರೆ ತಾವು ತಗೊಂಡು ಬಂದ್ರೆ ಅಲ್ಲೇ ಕೊಡ್ತೀವಿ. ಯಾಕಂದ್ರೆ ಈ ವ್ಯಾಕ್ಸಿನ್ ಅನ್ನ ಕೋಲ್ಡ್ ಚೈನ್ ಮೇಂಟೈನ್ ಮಾಡಬೇಕಾಗತ್ತೆ, ನಾವು ಹೊರಗಡೆ ದಿಂಗ್ ತಂದು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನ ನಮಗೆ ಫೋನ್ ಮಾಡಿದ್ರೆ ಅಥವಾ ನಮ್ಮ ಆಸ್ಪತ್ರೆಗೆ ಬಂದ್ರೆ ಅಂತೂ ಒಳ್ಳೇದೇ, ಇಲ್ಲಾಂದ್ರೆ ಹತ್ತಿರದ ನಿಮ್ಮ ಸಂಸ್ಥೆಗಳಲ್ಲಿ ನಾವು ಅಲ್ಲಿ ಕಳಿಸಿಕೊಟ್ಟು ನಿಮಗೆ ಉಚಿತವಾಗಿ ಇದನ್ನು ಕೊಡುವಂತಹ ಸೌಲಭ್ಯ ಮಾಡ್ತೀವಿ. ನಾಯಿಗೆ ಮಾತ್ರ? ನಾಯಿಗಳಿಗೆ ಮಾತ್ರ, ಬೆಕ್ಕಿಗೂ ಕೊಡ್ತೀವಿ. ಹೌದೌದು, ಆದ್ರೆ ದೊಡ್ಡ ಪ್ರಾಣಿಗಳಲ್ಲಿ ಮುಂಚೆಯಾಗೃತವಾಗಿ ಕೊಡುವಂತದಿಲ್ಲ. ಇವೇನಾದ್ರೂ ಕಚ್ಚಿದ್ದಿದ್ರೆ ನಾವು ಪೋಸ್ಟ್ ಬೈಟ್ ಅಂತ ಕೊಡ್ತೀವಿ, ಕಚ್ಚಿದ ನಂತರ ಏನೋ 5 ಇಂಜೆಕ್ಷನ್ ಕೊಡ್ತೀವಲ್ಲ ಆ ದೊಡ್ಡ ಪ್ರಾಣಿಗಳಲ್ಲಿ ಕೊಡ್ತಾ ಇದೀವಿ. ಈಗ ಮಾತ್ರ ನಾಯಿ ಮತ್ತು ಬೆಕ್ಕು ಎಲ್ಲಕ್ಕೂ ಕಂಪಲ್ಸರಿಯಾಗಿ ಕೊಡ್ತಾ ಇದೀವಿ. ಮತ್ತು ಬೀದಿ ನಾಯಿಗಳಿಗೆ ಓನರ್ ಏನ್ ಮಾಡೋದು? ಈ ಬೀದಿ ನಾಯಿಗಳಿಗೆ ಆಯಾ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ಪ್ರಚಾರ ಮಾಡ್ತೀವಿ. ಬೀದಿ ನಾಯಿಗಳನ್ನ ಹಿಡಿದು ಸ್ವಲ್ಪ ಪ್ರಯತ್ನ ನಮಗೆ ಸಹಕಾರ ಕೊಟ್ರೆ ಅವುಗಳಿಗೂ ಕೊಡುವಂತ ವ್ಯವಸ್ಥೆ ಇದೆ ನಮ್ಮಲ್ಲಿ ಆಯಾ ಪಂಚಾಯತಿ ಮಟ್ಟದಲ್ಲಿ. ಪೇಟೆಯಲ್ಲಿ ಗುಂಪು ಗುಂಪಾಗಿ ಬರ್ತವೆ? ಹೌದು ಹೌದು, ಕಷ್ಟ ಆಗುತ್ತಲ್ಲ? ಕಷ್ಟ ಆಗತ್ತೆ ಸ್ವಲ್ಪ, ಬಟ್ ಮಾಡಿದ್ರೆ ಒಳ್ಳೇದು ಅಂತೇಳಿ ನಾವು ಆ ಸಹಕಾರ ತಗೊಳ್ತೀವಿ. ಆ ಪಂಚಾಯತಿ ಮಟ್ಟದಲ್ಲಿ ಸಹಕಾರ, ಈಗ ಮುನ್ಸಿಪಾಲ್ಟಿ ಅಥವಾ ಪುರಸಭೆ ಅಥವಾ ಪಟ್ಟಣ ಪಂಚಾಯತ್ ಇದ್ರೆ ಅವ್ರ ಮುಖಾಂತರ ಸ್ವಲ್ಪ ಸಲಹೆಗಳನ್ನು ತಗೊಂಡು ಅವ್ನ ಹಿಡಿದು ಕೊಟ್ಟರೆ ವ್ಯವಸ್ಥೆ ಮಾಡಿಕೊಟ್ರೆ ಅದನ್ನ ಮಾಡುವಂತ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇಲ್ಲಿ ಪ್ರಾಣಿ ದಯಾ ಸಂಘ ಅಂತ ಇರ್ತಾವಲ್ಲ, ಅವ ಏನ್ ಭಾಗವಹಿಸ್ತಾವ? ಅವರನ್ನು ಸ್ವಲ್ಪ ಸಹಕಾರ ಕೋರ್ತೀವಿ, ಅವ್ರ ಸಹಕಾರ ಕೊಟ್ಟರೆ ಅವ್ರ ಸಹಕಾರ ತಗೊಂಡು ಮಾಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಹಾಗಾಗಿ ಒಟ್ಟಾರೆ ಇಂಥ ಒಂದು ಅಭಿಯಾನ ಯಶಸ್ಸು ಪಡಿಬೇಕಾಗಿತ್ತು. ನಿಮ್ಮ ಇಲಾಖೆ ಪಾತ್ರ, ಸಾರ್ವಜನಿಕರ ಪಾತ್ರ, ಮತ್ತೆ ಸಾಕಿದಂತ ಓನರ್ಗಳ ಪಾತ್ರ ಎಲ್ಲರದು ಮುಖ್ಯನೇ. ಇದರಲ್ಲಿ ನಮ್ಮ ಇಲಾಖೆ ಅಂತಂದೇ ಅಲ್ಲ, ಸಾರ್ವಜನಿಕರದ್ದು ಮುಖ್ಯವಾಗ್ತದೆ. ನಮ್ಮ ಇಲಾಖೆಯನ್ನು ಯಾವಾಗ ಅವ್ರ ಸಾರ್ವಜನಿಕರಿಗೆ ಸಹಕಾರ ತೋರಿದ್ರೆ, ಅಥವಾ ತಮ್ಮ ಪಂಚಾಯತ್ ಮಟ್ಟದ ಸ್ಥಳೀಯ ಮಟ್ಟದಲ್ಲಿ ಸ್ಥಳೀಯ ಸರ್ಕಾರಗಳಿದೆ, ಗ್ರಾಮ ಪಂಚಾಯತ್ ಇದೆ, ತಾಲೂಕು ಪಂಚಾಯತ್, ತಾಲೂಕು ಮಟ್ಟದ ತಾಲೂಕು ಪಂಚಾಯತ್ ಇದೆ, ಇವರೆಲ್ಲ ಸಹಕಾರದೊಂದಿಗೆ ನಾವು ಪ್ರತಿ ವರ್ಷ ವ್ಯಾಕ್ಸಿನೇಷನ್ ಮಾಡ್ತಾ ಹೋದ್ರೆ ಬರುವಂತ ದಿನಗಳಲ್ಲಿ ಕಂಪ್ಲೀಟ್ ಆಗಿ ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಬಹುದು ಅಂತ ಒಂದು ಆಸೆ. ಆಸ್ಪತ್ರೆಗೆ ಬಂದ್ರೆ ಎಷ್ಟೊತ್ತಿಂದ ಎಷ್ಟೊತ್ತಿಗೆ? ಇಲ್ಲ, ನಮ್ಮಲ್ಲಿ ಆಸ್ಪತ್ರೆ ಟೈಮಲ್ಲಿ ಫುಲ್ ಕೊಡ್ತೀವಿ. ಬೆಳಗ್ಗೆ ನಮ್ದು ಆಸ್ಪತ್ರೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 1 ಗಂಟೆವರೆಗೆ ಕೊಡ್ತಾ ಇರ್ತೀವಿ, ಒಂದು ಸೆಷನ್ ಮಾಡ್ತೀವಿ. ನಂತರ 2 ಗಂಟೆಯಿಂದ 4 ಗಂಟೆವರೆಗೆ ಮತ್ತೊಂದು ಸೆಷನ್ ಮಾಡ್ತೀವಿ. 2 ಸೆಷನಲ್ಲಿ ಕಂಪ್ಲೀಟ್ ಆಗಿ ಕೊಡ್ತಾ ಇದ್ದೀವಿ ಉಚಿತವಾಗಿ. ಮುಂಚೆ ಅವ್ರು ಏನಾದ್ರು ತಿಳಿಸ್ಬೇಕಾ ಅಥವಾ ನೇರವಾಗಿ ತರಬಹುದು? ಇಲ್ಲ, ನಾವು ನೇರವಾಗಿ ಬ್ಯಾನರ್ ಅಂತ ಹಾಕಿದೀವಿ ಒಂದು, ಮತ್ತೆ ಪ್ರಚಾರನೂ ಮಾಡಿದೀವಿ, ಸರ್ಕ್ಯುಲೇಷನ್ ಮಾಡಿ ಇಲ್ಲೊಂದು ಬ್ಯಾನರ್ ಹಾಕಿರ್ತೀವಿ. ಆಸ್ಪತ್ರೆ ದಿನ ಜನ ಬರ್ತಾರೆ, ಓದ್ಕೊಂಡು ಹೋಗ್ತಾರೆ, ನಾವು ಉಚಿತವಾಗಿ ಅಂತ ಹೇಳಿ ಬಂದವರಿಗೆಲ್ಲ ತಿಳಿಸ್ತಾ ಇದೀವಿ. ಅದ್ರ ಮುಖಾಂತರ ಸುಮಾರು ಜನ ಬರ್ತಾರೆ, ನಮ್ಮಲ್ಲಿ 15-20 ನಾಯಿಗಳು ಬರ್ತಾ ಇದಾವೆ ಡೈಲಿ. ಹಾಗೆ ಬಂದಂತ ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ಇದಂತ ಕೊಡಿಸುವಂತ ವ್ಯವಸ್ಥೆಗಳನ್ನು ಮಾಡ್ತಾ ಇದೀವಿ. ಈ ಪಾಕ್ಷಿಕ ಅಭಿಯಾನ ಬೇರೆ, ನಳದಿಂದೊಳಗೆ ನಾವೊಂದು ಲಸಿಕೆ ಹಾಕ್ರಿ ಅಂತ ಬಂದ್ರೆ ಹೋಗೋ ಕೊಡ್ತೀರಿ? ಹೌದು, ಬೇರೆ ಟೈಮಲ್ಲಿ ಬಂದ್ರೂ ಕೊಡ್ತೀವಿ. ಬಟ್ ಈ ಅಭಿಯಾನದಲ್ಲಿ ಒಂದೇ ಸಾರಿ ಎಲ್ಲ ನಾಯಿಗಳನ್ನ ಕವರ್ ಮಾಡಿದಂಗೆ ಆಗ್ತದೆ. ಈಗ ದಿನಾಲು ಕೊಡೋದೊಂದು ಕಾರ್ಯಕ್ರಮನೇ ಬೇರೆ, ಬಟ್ ಈ ಟೈಮಲ್ಲಿ ನಾವು ಕೊಟ್ಟಾಗ ಹೆಚ್ಚು ಜಾನುವಾರು ನಾಯಿಗಳಿಗೆ ಲಸಿಕೆ ಕೊಡಬಹುದು ಅಂತ ಹೇಳೋ ಒಂದು ಉದ್ದೇಶ. ಎಲ್ಲನೂ ಕವರ್ ಮಾಡಬಹುದು, ಒಂದೇ ಟೈಮಲ್ಲಿ ಕವರ್ ಆಗುತ್ತೆ ಎಲ್ಲದು. ಆದ್ರಿಂದ ಇದು ಕಾರ್ಯಕ್ರಮ ಒಳ್ಳೇದು. ಇದು ಹುಚ್ಚು ನಾಯಿ ರೋಗ ಅಥವಾ ನಾಯಿ ಹುಚ್ಚು ರೋಗ, ನಾಯಿ ಹುಚ್ಚ ಅಂತ ಯಾಕಂತಾರೆ? ಎಲ್ಲ ಪ್ರಾಣಿಗೂ ಬರುತ್ತೆ. ಹೌದು, ಅದು ಏನಾಗದೆ ಬೇರೆ ಪ್ರಾಣಿಗಳಿಗೆ ಬರುವುದು ಮುಖ್ಯವಾಗಿ ನಾಯಿಂದನೇ. ಬೇರೆ ಪ್ರಾಣಿಗಳಿಗೆಲ್ಲ ಏನ್ ಹೇಳ್ತಾರೆ, ನಮ್ಮಂತ ಮನುಷ್ಯರಾಗ್ಲಿ ಅಥವಾ ದನಗಳಾಗ್ಲಿ ಕಚ್ಚುವಂತ ಪ್ರವೃತ್ತಿ ಇಲ್ಲ, ಕಚ್ಚುವಂತ ಪ್ರವೃತ್ತಿ ಇರೋದು ನಾಯಿ ಜಾತಿಗೆ. ಈಗ ಏನಾದ್ರು ಮನುಷ್ಯರು ಕಚ್ಚಿದ್ರೆ ನಾವು ಮತ್ತೊಬ್ಬರು ಕಚ್ಚೋದು ಬಹಳ ಅಪರೂಪ. ಎಲ್ಲೋ ನಾವಾಗೆ ಪ್ರಯತ್ನ ಮಾಡಿ ಹುಚ್ಚು ಮನುಷ್ಯನ ಬಾಯಿಲ್ ಕೈ ಹಾಕಿದ್ರೆ ಅಷ್ಟೇ ಕಚ್ತಾನೆ. ಈ ಪ್ರಾಣಿಗಳನ್ನು ಹಂಗೆಯ, ಮತ್ತೊಬ್ಬರನ್ನ ಕಚ್ಚಬೇಕು, ಹುಚ್ಚು ನಾಯಿ ಬಂದ್ರುವ ಅದಕ್ಕೆ ಹುಚ್ಚು ರೋಗ ಬಂದ್ರುವ ಅದು ಕಚ್ಚೋದಿಲ್ಲ. ಅದೇನು ಮಾಡ್ತದೆ, ಕಟ್ಟಿಗೆ ತುಂಡು ಹಗ್ಗ ಕಚ್ಚೋದು ಅದನ್ನು ಮಾಡ್ತದೆ. ಬಟ್ ಹಿಂಗೆ ಬೇರೆ ಜನರಿಗೆ ಹೋಗಿ ಕಚ್ಚುವಂತ ಪ್ರವೃತ್ತಿ ಅದರಲ್ಲಿ ಇರುವುದಿಲ್ಲ. ಆದ್ರಿಂದ ಬಟ್ ನಾಯಿಯಲ್ಲಿ ಈ ಫ್ಯಾಮಿಲಿ, ನಾಯಿ ಫ್ಯಾಮಿಲಿ ಅಂತಾರೆ, ಈ ಫ್ಯಾಮಿಲಿಯಲ್ಲಿ ಮಾತ್ರ ಈ ಕಚ್ಚುವಂತ ಹುಚ್ಚು ಇರ್ತದೆ. ಅದಕ್ಕೇನೆ ಹುಚ್ಚು ನಾಯಿಯ ರೋಗ ಅಂತಾರೆ ಇದಕ್ಕೆ, ಅದರದ್ದೇ ಹುಚ್ಚು. ಅದೇ ನಾವೆಲ್ಲ ಏನಾಗ್ತೀವಿ, ಪ್ರಾಣಿಗಳು ಮತ್ತೆ ಮನುಷ್ಯರು ಡೆಡ್ ಅಂಡ್ ಹೋಸ್ಟ್ ಅಂತಾರೆ. ನಮ್ಮಿಂದ ಮತ್ತೊಬ್ಬರು ಸ್ಪ್ರೆಡ್ ಆಗೋದು ಬಹಳ ರೇರು, ಅಂದ್ರೆ ಬೀದಿ ನಾಯಿ ತರ ಓಡೋ ಕಚ್ಚೋದೆಲ್ಲ ಮನುಷ್ಯರಲ್ಲಿ ಮತ್ತೆ ಪ್ರಾಣಿಗಳಲ್ಲಿಲ್ಲ. ಅದರಿಂದ ಈ ನಾಯಿಗಳ ಬರೋಕೆ ಹುಚ್ಚು ನಾಯಿ ರೋಗ, ಅಬ್ನಾರ್ಮಲ್ ಬಿಹೇವಿಯರ್ ಎಬ್ನಾರ್ಮಲ್ ಇದ್ದೇ ಇರ್ತದೆ. ಅದಕ್ಕೆ ಏನ್ ಮಾಡ್ತಾರೆ, ಮನುಷ್ಯರಾಗ್ಲಿ ಅಥವಾ ಪ್ರಾಣಿಗಳಲ್ಲಾಗ್ಲಿ ಈ ರೋಗ ಕಂಡ ತಕ್ಷಣ ಅವ್ರನ್ನ ಕಟ್ಟಿಡಿಸೋದು ಒಳ್ಳೇದು, ಬಿಟ್ಟಾಕ್ಬಾರ್ದು. ಯಾಕಂದ್ರೆ ಅದು ಕಚ್ಚದೇ ಇದ್ರು ಬೇರೆ ಕಡೆ ಎಲ್ಲೆಲ್ಲ ತಿರುಗಾಡ್ಕೊಂಡು ಬೀದಿ ರಂಪಾಟ ಎಲ್ಲ ಮಾಡ್ತದೆ. ಅದಕ್ಕಿಂತ ಮನುಷ್ಯರಿಗಾದ್ರೂ ಸಹಿತ ಒಂದೇ ರೂಮಲ್ಲಿ, ಕತ್ಲೆ ರೂಮಲ್ಲಿ ಹಾಕಿ ಕೂಡಿಡ್ತಾರೆ ಸಾಯುವರೆಗೆ. ಹೌದು, ಸಾಯುವರೆಗೆ. ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ, ನಾವು ತಮಗೆ ಮೊದಲೇ ಹೇಳಿದಾಗೆ ಟ್ರೀಟ್ಮೆಂಟ್ ಇಲ್ವೇ ಇಲ್ಲ. ಯಾವಾಗ ಲಸಿಕೆ ತಗೊಂಡ್ರ ಅದ ಟ್ರೀಟ್ಮೆಂಟ್ ಇಮಿಡಿಯೇಟ್, ಕಚ್ಚಿದ ತಕ್ಷಣ 5 ಲಸಿಕೆ ತಗೊಂಡ್ರೂ ಉಳಿತ ಇಲ್ಲ. ಕಡೆಗೆ ಶುರು ಆದ ತಕ್ಷಣ ಇದಕ್ಕೆ ಟ್ರೀಟ್ಮೆಂಟ್ ಇನ್ನೂವರೆಗೆ ಎಲ್ಲಿ ಇಲ್ಲ. ಬ್ರೇನಿಗೆ ಹೋದ ತಕ್ಷಣ ಮುಗಿತು, ಏನು ಮಾಡ್ಲಿಕ್ಕೆ ಆಗಲ್ಲ. ಹೇಳಿದ್ನಲ್ಲ 99% ಸಾವು. ಒಂದೇ ಉದಾಹರಣೆ, ಜರ್ಮನಿಯಲ್ಲಿ ಒಬ್ಬರು ಬದುಕಿದಾರಂತೆ, ಅದ್ ಮತ್ತೆ ಬೇರೆ ಎಲ್ಲಿ ಬದುಕಿದ ಉದಾಹರಣೆ ಇಲ್ಲ. ಒಟ್ಟಾರೆ ಏನ್ ಹೇಳ್ತೀರಿ ಇಂತ ಒಂದು ಅಭಿಯಾನದೊಳಗ? ಒಟ್ಟಾರೆ ತಮಗೆ ಹೇಳುವುದಾದ್ರೆ, ಈ ರೇಬಿಸ್ ಅಭಿಯಾನದ ಮುಖ್ಯವಾಗಿ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಈ ತಿಂಗಳಲ್ಲಿ, ಅಂದ್ರೆ ನಾವು ಹೇಳಿದಾಗ ಸೆಪ್ಟೆಂಬರ್ 15-30 ರೇಬಿಸ್ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ. ಸಾಧ್ಯವಾದ ಆದಷ್ಟು ಹೆಚ್ಚಿನ ಮಟ್ಟಿಗೆ ಸಾರ್ವಜನಿಕರು ತಮ್ಮ ನಾಯಿಗಳನ್ನು ಹಾಗೂ ಜನಪ್ರತಿನಿಧಿಗಳು ಅಥವಾ ಆಗ ಸಹ ಲೋಕಲ್ ಸಂಸ್ಥೆಗಳು ಬೀದಿ ನಾಯಿಗಳನ್ನು ಸಹ ತಂದರೆ, ತಮ್ಮ ಅವಕ್ಕೆ ಲಸಿಕೆ ಅಭಿಯಾನ ಮಾಡಿ ಈ ರೇಬಿಸ್ ರೋಗವನ್ನು ನಿರ್ಮೂಲನೆ ಮಾಡಲಿಕ್ಕೆ ಎಲ್ಲರೂ ತಮ್ಮ ಸಾರ್ವಜನಿಕರು ಸಹಕಾರ ಕೊಡಬೇಕಂತ ಕೇಳ್ತುಕೊಳ್ತಾ ಇದ್ದೀನಿ. ಒಳ್ಳೇದು ಡಾಕ್ಟರ್ ಬಸಪ್ಪ ಅವರೇ. ಇಷ್ಟೆಲ್ಲ ರೇಬಿಸ್ ರೋಗ ಅಂದ್ರೆ ಹುಚ್ಚುನಾಯಿ ರೋಗ, ಅದರ ಎಷ್ಟು ಅಪಾಯಕಾರಿ ಅನ್ನೋದು ಮತ್ತೆ ಅದನ್ನು ಹೇಗೆ ನಿರ್ವಹಿಸಬೇಕು ಅನ್ನುವಂಥ ನಿಟ್ಟಿನೊಳಗೆ ಸಾರ್ವಜನಿಕರ ಪಾತ್ರ, ಇಲಾಖೆ ಕೈಗೊಂಡಂತ ಕ್ರಮಗಳ ಕುರಿತು ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಹುಚ್ಚು ನಾಯಿ ರೋಗ ಅಂದರೆ ರೇಬಿಸ್ ಕುರಿತು ಹೊನ್ನಾವರದ ಪಶು ಆಸ್ಪತ್ರೆಯ ಮುಖ್ಯ ಪಶು ವೈದ್ಯಾಧಿಕಾರಿ ಡಾಕ್ಟರ್ ಬಸಪ್ಪ ಗುಳ್ಳಪ್ಪ ಗೊಳ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು. ಸಂದರ್ಶಿಸಿದವರು HB ರಾಮಡ್ಗಿ. ರೈತ ಬಾಂಧವರೇ, ಸ್ವತಂತ್ರ ಭಾರತ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಅಭಿಯಾನದ ಅಂಗವಾಗಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕ್ಷೇಮಾಭಿವೃದ್ಧಿ ಮಂತ್ರಾಲಯವು ರೈತರಿಂದ ವಿಡಿಯೋ ಸ್ಪರ್ಧೆಗೆ ಆಹ್ವಾನ ನೀಡಿದೆ. ರೈತರ ಆದಾಯದಲ್ಲಿ ಆದ ವೃದ್ಧಿ, ಕೃಷಿಯಲ್ಲಿ ಹೊಸ ತಂತ್ರಜ್ಞಾನ ಅಳವಡಿಕೆ, ಇದರಿಂದಾದ ಲಾಭ ಮತ್ತು ಕೃಷಿ ಮಂತ್ರಾಲಯದ ಯೋಜನೆಗಳಿಂದ ಪಡೆದ ಲಾಭಗಳ ಕುರಿತಾಗಿ ಈ 3 ವಿಭಾಗಗಳಲ್ಲಿ ವಿಡಿಯೋ ಮಾಡಿ ಕಳುಹಿಸಿ. ಕ್ರಮವಾಗಿ 11,000 ರೂಪಾಯಿಗಳು, 5,000 ರೂಪಾಯಿಗಳು ಹಾಗೂ 3,000 ರೂಪಾಯಿಗಳ ಪ್ರಥಮ, ದ್ವಿತೀಯ ಮತ್ತು ತೃತೀಯ ಬಹುಮಾನ ಪಡೆಯಬಹುದಾಗಿದೆ. ರೈತರು ತಮ್ಮ ಯಶೋಗಾಥೆಯ ವಿಡಿಯೋಗಳನ್ನು ಜುಲೈ 8 ತಾರೀಕಿನ ಒಳಗಾಗಿ ಅಪ್ಲೋಡ್ ಮಾಡಬೇಕು.

ಹರಿವಾದರ